ಹಸಿರು ಮನೆಗಳು ನಾವು ಗ್ರೀನ್ ಹೌಸಸ್ ಕಟ್ಟಿರ್ತಾರಲ್ಲ, ಅಲ್ಲಿ ಒಳಗಡೆ ಹೋದ್ರೆ 1-2 ನಿಮಿಷದ ಮೇಲೆ ನಾವು ಅಲ್ಲಿ ಇರಕ್ಕಾಗೋದಿಲ್ಲ. ಕಾರಣ ಏನಪ್ಪ ಅಂತಂದ್ರೆ, ಅಲ್ಲಿ ಈ ಒಂದು ರೇಡಿಯೇಷನ್ ಅಬ್ಸರ್ವ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಅನಾನುಕೂಲ ಆಗುತ್ತೆ. ಅದೇ ರೀತಿ ಭೂಮಿನಲ್ಲೂ ಸಹ ಈ ರೇಡಿಯೇಷನ್, ಆಚೆ ಹೋಗುವಂತ ರೇಡಿಯೇಷನ್ ಟ್ರ್ಯಾಪ್ ಆಗಿ ಟೆಂಪರೇಚರು ಇನ್ಕ್ರೀಸ್ ಆಗುತ್ತೆ. ಈ ಟೆಂಪರೇಚರ್ ಇನ್ಕ್ರೀಸ್ ಆಗೋದ್ರಿಂದ ಏನಪ್ಪ ಆಗುತ್ತೆ ಅಂತಂದ್ರೆ, ಮಳೆಗಳ ಪ್ರಮಾಣ ಅಷ್ಟೇ ಇದ್ರೂ ಸಹ ಮಳೆ ಬೀಳುವ ಅಥವಾ ಹಂಚಿಕೆಗಳು ವ್ಯತ್ಯಾಸ ಆಗ್ತಿದ್ದಾವೆ. ಮತ್ತೆ ಈ ನಾವು ಹವಾಮಾನದಿಂದ ಹಾಗಂತ ಅತಿವೃಷ್ಟಿ ಅನಾವೃಷ್ಟಿಗಳು ಜಾಸ್ತಿ ಆಗ್ತಿದೆ. ನೀವು ತಗೊಳ್ಳೋದೇ ಆದ್ರೆ ಬರ ಪರಿಸ್ಥಿತಿಗಳು ಜಾಸ್ತಿ ಆಗ್ತಿದೆ, ನೆರೆ ಪರಿಸ್ಥಿತಿ ಜಾಸ್ತಿ ಆಗುತ್ತೆ, ಈ ಉಷ್ಣ ಗಾಳಿ ಅಥವಾ ಬಿಸಿ ಗಾಳಿ ಹೀಟ್ ವೇವ್ ಅಂತ ಏನ್ ಕರಿತೀವೋ ಅವು ಜಾಸ್ತಿ ಆಗ್ತಿವೆ. ಈ ತರ ಆಗೋದ್ರಿಂದ ಇದರ ಪರಿಣಾಮ ನೇರವಾಗಿ ಕೃಷಿ ಮೇಲೆ ಬೀಳುತ್ತೆ. ನೀವು ಉದಾಹರಣೆ ನಾವು ಕರ್ನಾಟಕನೇ ತಗೊಳ್ಳೋದಾದ್ರೆ, ಕಳೆದ 23-24 ವರ್ಷಗಳಲ್ಲಿ ಕೇವಲ 7 ವರ್ಷ ಮಾತ್ರ ನಾವು ಸಾಮಾನ್ಯವಾದ ಮಳೆಯನ್ನ ಪಡೆದುಕೊಂಡಿದ್ದೀವಿ. 16 ವರ್ಷಗಳ ಕಾಲ ನಾವು ಕರ್ನಾಟಕದಲ್ಲಿ ಬರ ಪರಿಸ್ಥಿತಿಯನ್ನ ಎದುರಿಸಿದ್ದೀವಿ. ಕೇವಲ 1-4 ವರ್ಷ ನಾವು ತಗೊಳ್ಳೋದೇ ಆದ್ರೆ ನೆರೆನೂ ಅನುಭವಿಸಿದೀವಿ ಮತ್ತೆ ಬರನೂ ಅನುಭವಿಸಿದೀವಿ. ಅಂದ್ರೆ ಈ ತರ ಅತಿವೃಷ್ಟಿ ಅನಾವೃಷ್ಟಿ ಈ ಹವಾಮಾನ ಬದಲಾವಣೆಯಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರ ಪರಿಣಾಮ ನಾವು ಈಗ ನೀವು ಬೆಳೆಗಳ ಮೇಲೆ ತಗೊಳ್ಳೋದೇ ಆದ್ರೆ ಯಾವ ರೀತಿ ನಮ್ಗೆ ಬೆಳೆಗಳ ಮೇಲೆ ವ್ಯತ್ಯಾಸ ಆಗ್ತವೆ ಅಂತ ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ನಮ್ಗೆ ಮುಖ್ಯವಾಗಿ ಒಂದು ನಿಮಗೆ ಬೆಳೆಯ ವಿವಿಧ ಹಂತಗಳಲ್ಲಿ ವ್ಯತ್ಯಾಸ ಆಗುತ್ತೆ. ನಿಮಗೆ ಉದಾಹರಣೆ ಸಹಿತ ಹೇಳೋದಾದ್ರೆ, ನಾನು ನೀವು ಮಾವಿನ ಹಣ್ಣನ್ನು ಬೆಳೆ ತಗೊಳ್ರಿ ಅಥವಾ ಗ್ರೇಪ್ಸ್ ತಗೊಳ್ಳಿ, ವಿಶೇಷವಾಗಿ ನಾವು ದ್ರಾಕ್ಷಿ ಹಣ್ಣಲ್ಲೇ ಹೇಳೋದಾದ್ರೆ, ಈ ಟೆಂಪರೇಚರ್ 2-3 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಅದು ಹೂವ ಬಡ್ಡು ಅಂದ್ರೆ ನಾವು ಮೊಗ್ಗಿಂದ ಹೂವು ಆಗೋ ಹಂತಕ್ಕೆ 17 ದಿನ ಮುಂಚಿತವಾಗಿ ಬರೋ ಸಾಧ್ಯತೆಗಳಿರ್ತವೆ. ಅದೇ ರೀತಿ ಅದು ಒಡೆಯಿಂದ ನಾವೇನು ಬಂಚಲ್ ಬರ್ತೈತೆ ಅಲ್ಲಿಂದ ಮತ್ತೆ ಕೊಯ್ಲಿಗೆ 46 ದಿನ ಮುಂಚೆ. ಅಂದ್ರೆ ನಾನು ನಿಮ್ಗೊಂದು ಉದಾಹರಣೆ ಹೇಳೋದಾದ್ರೆ, ಈ ರೀತಿ ವಿವಿಧ ಹಂತಗಳಲ್ಲಿ ವ್ಯತ್ಯಾಸ ಆಗ್ತಾ ಹೋಗೋದನ್ನ ಕಾಣ್ಬೋದು. ಅದೇ ರೀತಿ ನೀವು ಮಾವಿನ ಹಣ್ಣಲ್ಲಿ ತಗೊಳ್ಳೋದೇ ಆದ್ರೆ, ಈ ನಾವೇನು ಹೂವು ಆಗುತ್ತಲ್ಲ ಅಂದ್ರೆ ಹೂವು ಆಚೆ ಬರೋದು ಅಥವಾ ಇನಿಷಿಯೇಷನ್ ಆಫ್ ಫ್ಲವರ್ ಅಂತ ಏನ್ ಹೇಳ್ತೀವಿ, ಅದೇನಾಗುತ್ತೆ, ದಿನಗಳು ಜಾಸ್ತಿ ತಗೊಳುತ್ತೆ ಅಥವಾ ಆಗೋದಿಲ್ಲ. ಇನ್ನೊಂದ್ ಕಡೆ ಏನಾಗುತ್ತೆ, ನೀವು ಫ್ಲವರ್ ಡ್ರಾಪ್ನು ನೋಡ್ಬೋದು. ಅದೇ ರೀತಿ ಈ ಬೆಳೆಗಳ ಅದರ ಶರೀರ ಕ್ರಿಯೆಗಳ ಬಗ್ಗೆ, ಈಗ ಉದಾಹರಣೆ ಹೇಳೋದಾದ್ರೆ ನಿಮಗೆ, ನಾವು ಫಿಸಿಯಾಲಜಿಕಲ್ ಅಂತ ಏನ್ ಹೇಳ್ತೀವಿ, ಮೇಜರ್ ಆಗಿ ಈ ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆಗೋದ್ರಿಂದ, ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಇದ್ರ ಎಫೆಕ್ಟ್. ಯಾಕೆ ಅಂತಂದ್ರೆ, ಗಿಡಗಳಿಗೆ ತಮ್ಗೆಲ್ಲ ಗೊತ್ತಿದೆ, ದ್ಯುತಿಸಂಶ್ಲೇಷಣೆ ಕ್ರಿಯೆ ಮುಖಾಂತರ ಆಹಾರನ ಉತ್ಪಾದನೆ ಆಗ್ತವೆ. ಈ ಒಂದು ಕ್ರಿಯೆಗೆ ಬೇಕಾಗಿರೋದೇನಪ್ಪ, ನಮಗೆ ಬೆಳಕು ಬೇಕು, ನೀರು ಬೇಕು, ಮತ್ತೆ ಇಂಗಾಲದ ಡೈಆಕ್ಸೈಡ್ ಬೇಕು. ಈ ಎಲ್ಲ ಅಂಶಗಳು ಈ ಹವಾಮಾನ ಬದಲಾವಣೆಯಿಂದ ವ್ಯತ್ಯಾಸ ಆಗೋದ್ರಿಂದ ನೇರವಾಗಿ ಇಳುವರಿ ಮೇಲೆ ವ್ಯತ್ಯಾಸ ಆಗುತ್ತೆ. ಅದೇ ರೀತಿ ಈ ಕೃಷಿ ಅಥವಾ ತೋಟಗಾರಿಕಾ ಬೆಳೆಗಳ ಗುಣಮಟ್ಟದಲ್ಲಿ ಅಂದ್ರೆ ಕ್ವಾಲಿಟಿನಲ್ಲೂ ವ್ಯತ್ಯಾಸ ಆಗುತ್ತೆ. ನಿಮಗೆ ಉದಾಹರಣೆ ಹೇಳೋದಾದ್ರೆ, ಈ ಟೆಂಪರೇಚರ್ ಜಾಸ್ತಿ ಆದಂಗೆ ಈ ನಾವೇನು ದ್ರಾಕ್ಷಿ ನಾವು ವೈನ್ಗೆ ಬಳಸ್ತೀವಿ ಆ ತಳಿಗಳಲ್ಲಿ ಅಸಿಡಿಟಿ ಇರ್ಬೋದು ಅಥವಾ ಅದರದ್ದು ಕಲರ್ ಪಿಗ್ಮೆಂಟೇಷನ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ನಿಮಗೆ ಈ ಪರ್ಟಿಕ್ಯುಲರ್ಲಿ ಈ ಮ್ಯಾಂಗೋದಲ್ಲಿ ಅಂದರೆ ಮಾವಿನ ಹಣ್ಣಲ್ಲಿ ಈ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದರೆ ಅದು ನಾವೇನು ಬಟಾಣಿ ಸೈಜು ಅಥವಾ ಗೋಲಿ ಸೈಜು ಹಣ್ಣಿರ್ತಾವಲ್ಲ ಅಲ್ಲಿ ಡ್ರಾಪ್ ಆಗೋಂಥ ಸಾಧ್ಯತೆಗಳು ಜಾಸ್ತಿನ ಕಾಣ್ಬೋದು. ನೀವು ವಿಶೇಷವಾಗಿ ಇದೇ ರೀತಿ ನಾವು ನೋಡೋದಾದ್ರೆ ವೆಜಿಟೇಬಲ್ಸ್ ಮೇಲೆ ಅಂದ್ರೆ ತರಕಾರಿ ಬೆಳೆಗಳ ಮೇಲೆ ನೋಡಿ, ಟೆಂಪರೇಚರ್ ಜಾಸ್ತಿ ಆದ್ರೆ ಆಲೂಗಡ್ಡೆಯಲ್ಲಿ ಸರಿಯಾಗಿ ಗಡ್ಡೆ ಆಗೋದಿಲ್ಲ. ಅದೇ ರೀತಿ ಟೊಮೆಟೋದಲ್ಲಿ ಕಲರ್ ವ್ಯತ್ಯಾಸ ಆಗುತ್ತೆ ಅಂದ್ರೆ ಕಲರ್ ಸರಿಯಾಗಿ ಆಗೋದಿಲ್ಲ ಹೈ ಟೆಂಪರೇಚರ್ ಆದಾಗ. ಅದೇ ರೀತಿ ನೀವೇನಾದ್ರೂ ಲೋ ಟೆಂಪರೇಚರ್ ಅಂದ್ರೆ ಕಡಿಮೆ ಉಷ್ಣಾಂಶ ತಗೊಂಡಾಗ ಆಲೂಗಡ್ಡೆಯಲ್ಲಿ ಏನಾದರೂ 7 ಡಿಗ್ರಿಗಿಂತ ಸೆಲ್ಸಿಯಸ್ ಕಡಿಮೆ ಅದು ಎಕ್ಸ್ಪೋಸ್ ಆದರೆ ಅದರಲ್ಲಿ ಒಳಗಡೆನೆ ಕಂದು ಬಣ್ಣ ತಿರುಗಂತ ಸಾಧ್ಯತೆಗಳಿರುತ್ತೆ. ಟೊಮೆಟೋದಲ್ಲಿ ನೀರಿನ ಅಂಶಗಳು ಜಾಸ್ತಿ ಆಗುತ್ತೆ. ಸಪೋಸ್ ಏನಾದರೂ ಬರಗಾಲ ಇತ್ತು ಅಂತ ಇಟ್ಕೊಳ್ಳಿ, ನಾವು ಹಾಲುಗಡ್ಡೆನ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ ಅಲ್ಲಿ ದ ಸ್ಟಾರ್ಚ್ ಅಂಶ ಕಡಿಮೆ ಆಗುತ್ತೆ. ನೀವು ಟೊಮೆಟೊ ಬೆಳೆ ತಗೊಳ್ಳೋದಾದ್ರೆ ಒಂದು ಪ್ರೋಲಿನ್ ಅಂತ ಅಂಶ ಇರುತ್ತೆ ಅದು ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ ನೀವೇನಾದರೂ ಈ ಹೂವಿನ ಬೆಳೆಗಳಲ್ಲಿ ತಗೊಳ್ಳೋದಾದ್ರೆ ನೀವು ಇನ್ನೊಂದು ಗಮನಿಸಬೇಕು, ಮುಖ್ಯವಾಗಿ ಈ ತರಕಾರಿ ಬೆಳೆಗಳು ಏನಿದಾವಪ್ಪ ಇವು ಬಹಳ ಸೂಕ್ಷ್ಮ. ನೀವು ಹೈ ಟೆಂಪರೇಚರ್ ಆಗಲಿ ಅಥವಾ ಇದು ಏನದು ನಮ್ದು ಪ್ರಿಸಿಪಿಟೇಷನ್ ಅಥವಾ ಮಳೆಯಲ್ಲಿ ವ್ಯತ್ಯಾಸ ಆಗೋದಾದ್ರೆ ಇದರ ನೆರೆ ಆಗಲಿ ಅಥವಾ ಬರ ಯಾವುದೇ ಸ್ಟೇಜಲ್ಲಿ ಬಂದರೂ ಸಹ ಖಂಡಿತವಾಗ್ಲೂ ಏನಾಗತ್ತಪ್ಪ ಅಂತಂದ್ರೆ ಇಳುವರಿ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ. ರೈತ ಬಾಂಧವರೇ,